ಹಾಗೂ ಒಳನಾಡಿನ ಉಳಿದ ಜಿಲ್ಲೆಗಳಲ್ಲಿ ಒಣಹವೆ ಇರಲಿದೆ. ಬೆಂಗಳೂರು ಹಾಗೂ ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣವಿರಲಿದ್ದು ಕೆಲವೆಡೆ ಬೆಳಗಿನ ಜಾವ ಮಂಜು ಮುಸುಕುವ ಸಾಧ್ಯತೆ. ಗರಿಷ್ಠ 34, ಕನಿಷ್ಠ 22 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗುವ ನಿರೀಕ್ಷೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ವಿಧಾನಸಭಾ ಚುನಾವಣೆ, ಎಲ್ಲ ಜಿಲ್ಲೆಗಳಲ್ಲಿ ಮತದಾನ ಜಾಗೃತಿ ಜಾಥಾಗೆ ಚಾಲನೆ. ಎರಡು ದಿನಗಳ ಭೇಟಿಗಾಗಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಮೈಸೂರಿಗೆ ಆಗಮನ. ವಿಶ್ವ ಆರೋಗ್ಯ ದಿನಾಚರಣೆ, ಎಲ್ಲರಿಗೂ ಆರೋಗ್ಯ, ಅರಿವು ಮೂಡಿಸುವ ಸಂಕಲ್ಪ. ಹಾಗೂ ನಾಡಿನೆಲ್ಲೆಡೆ ಶುಭ ಶುಕ್ರವಾರ ಅಂಗವಾಗಿ ಕ್ರೈಸ್ತ ಬಾಂಧವರಿಂದ ಚರ್ಚ್ಗಳಲ್ಲಿ ವಿಶೇಷ ಪ್ರಾರ್ಥನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಗದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 6:51. ಈಗ ಕೇಳಿ ರೈತ ಧ್ವನಿ ಕಿಸಾನ್ ವಾಣಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನೀವು ಪ್ರಸ್ತುತ ಕೃಷಿ ಪರಿಸ್ಥಿತಿಗಳ ಅವಲೋಕನದ ಕಾರ್ಯಕ್ರಮ ನಾಡು ನಾಡಿ, ಇದರಲ್ಲಿ ಚಿರಪಂಡ ರೇವತಿ ಮತ್ತು ಮೂರ್ತಿ ಪ್ರಸಾದ್ ಅವರೊಂದಿಗೆ ನಡೆಸಿದ ಸಂವಾದ ಕೇಳುವಿರಿ. ಪ್ರಸ್ತುತ ಪರಿಸ್ಥಿತಿಗಳ ಅವಲೋಕನ ನಾಡು ನಾಡಿ. ಕೇಳಿ ಕಾರ್ಯಕ್ರಮ ನಾಡು ನಾಡಿ. ಚಿರಿಯಪ್ಪಂಡ ರೇವತಿ ಅವರ ವಿಚಾರಗಳನ್ನು ಇವತ್ತು ಪ್ರಸಾರ ಮಾಡ್ತಾ ಇದ್ದೀವಿ. ಈ ಹಿಂದಿನ ಕಾರ್ಯಕ್ರಮದಲ್ಲಿ ಅವರ ಕೃಷಿಯ ಅನುಭವಗಳನ್ನು ಹಂಚಿಕೊಂಡಿದ್ದರು. ಇವತ್ತು ಬಹಳ ಮುಖ್ಯವಾಗಿ ತೆಂಗಿನ ಕೊಬ್ಬರಿ ಎಣ್ಣೆಯನ್ನು ಅವರೇ ಮಾಡಿಸ್ಕೊಂಡು ಬಂದು ಮನೆ ಬಳಕೆಗೆ ಉಪಯೋಗಿಸ್ಕೊಳ್ತಿದ್ದಾರೆ. ಅದರ ಅನುಕೂಲಗಳನ್ನು ಉಲ್ಲೇಖ ಮಾಡ್ತಾರೆ. ಗೋಮೂತ್ರವನ್ನು ಬಳಕೆ ಮಾಡಿಕೊಂಡು ಹೇಗೆ ಪರಿಣಾಮಗಳನ್ನು ಕಂಡಿದ್ದಾರೆ ಅನ್ನೋದ್ರ ಬಗ್ಗೆನೂ ಹೇಳ್ತಾ ಇದ್ದಾರೆ. ಅಮ್ಮ ಹೇಳಿ, ತೆಂಗಿನ ಕೊಬ್ಬರಿ ಎಣ್ಣೆ ಹೇಗೆ ಪರಿಚಯ ಆಯಿತು, ಹೇಗೆ ಉಪಯೋಗಿಸ್ಕೊಳ್ತಿದ್ದಾರೆ, ಎಲ್ಲಿ ಮಾಡಿಸ್ಕೊಂಬರ್ತಿದ್ರಿ, ಇದನ್ನೆಲ್ಲ ಪ್ರಸ್ತಾಪ ಮಾಡಿ. ಒಂದು 40 ಮರ ಇದೆ ಸರ್ ನಮ್ಮ ತೋಟದಲ್ಲಿ. ನಾವು ಹೊರಗಡೆ ಕೊಡುವಾಗ 10 ರೂಪಾಯಿಗೆ 8 ರೂಪಾಯಿಗೆ ಕೇಳ್ತಾ ಇದ್ರು ಅವರು. ಹಾಗಾಗಿ ಇದು ಬೇಡವೇ ಬೇಡ ಅಂತ ನನ್ನ ಮಗನು ಸಪೋರ್ಟ್ ಮಾಡ್ದ ನನಗೆ. ಯಾಕಮ್ಮ ಸುಮ್ಮನೆ ಎಲ್ಲ ಕೆಮಿಕಲ್ಸ್ ಬೇರೆ ಆಯಿಲ್ಗಳೆಲ್ಲ ಇರುತ್ತಲ್ಲ, ನಮ್ಮದಲ್ಲಿ ನಾವೇ ಮಾಡ್ಕೋಬಹುದಲ್ವಾ, ಯಥೇಚ್ಛವಾಗಿ ನಾವು ಉಪಯೋಗಿಸ್ಕೋಬಹುದು ಅಂತ. ಹೀಗೆ ನಮ್ಗೆ 6 ಲೀಟರ್ ಸಿಗುತ್ತೆ ಎಣ್ಣೆ. ಒಂದು ವರ್ಷಕ್ಕೆ ಒಂದು 4-5 ಸಲ ಮಾಡಿಸ್ತೀವಿ ನಾವು. 40-40 ಕೆಜಿನೇ ನಮ್ಗೆ ಸಿಗುತ್ತೆ. ಬಂದ್ಮೇಲಿಂದ ಒಂದು ವಾರ ಬಿಸಿಲಲ್ಲಿ ಇಟ್ಕೋಬೇಕದು. ಆಗ ಬಿಸಿಲಲ್ಲಿ ಅದಕ್ಕೆ ಸ್ವಲ್ಪ ಕಾಳು ಮೆಣಸು ಹಾಕೊಂಡ್ಬಿಟ್ಟು ಅದ್ರ ಗಟ್ಟಿ ಎಲ್ಲ ಕೆಳಗಡೆ ಬಂದ್ಬಿಡ್ತು, ಅದನ್ನ ಫಿಲ್ಟರ್ ಮಾಡಿ ಇಟ್ಕೊಂಡ್ಬಿಟ್ರಿ, ಒಂದು ವರ್ಷ ತನಕ ಯಾವ್ದು ಸ್ಮೆಲ್ ಇಲ್ದೇನೆ ನಾವು ಉಪಯೋಗಿಸ್ಕೋಬಹುದು ಅದನ್ನ. ಕೊಬ್ಬರಿ ತೆಗಿತೀರಾ ಅಥವಾ ಹಾಗೆ ಚಿಪ್ಪು ಸಮೇತ ಇಟ್ಟು ಒಣಗಿಸ್ತೀರ? ಚಿಪ್ಪು ಸಮೇತನ ಇಟ್ಬಿಟ್ಟೆ ಒಣಗಿಸ್ಕೊಳ್ಳೋದು. ಅದು ಒಂದು 3ನೇ ದಿವಸಕ್ಕೆ ಅದು ಓಪನ್ ಆಗುತ್ತೆ. ಓಪನ್ ಆದ್ಮೇಲಿಂದ ತುಂಬಾ ಚಿಕ್ಕದು ಅಲ್ಲ, ಒಂದು ಮೀಡಿಯಂ ಸೈಜ್ ಮಾಡಿ ಇಟ್ಕೊಂಡ್ಬಿಟ್ಟು ಪುನಃ. ನೀವು ಈ ಎಣ್ಣೆನ ಎಲ್ಲಿಂದ ಮಾಡಿಸ್ಕೊಂಡು ಬರ್ತೀರಿ? ಕೋಣಿಕೊಪ್ಪದಲ್ಲಿ ಶಾಪ್ ಇದೆ ಸರ್, ಇವಾಗ 2 ಶಾಪ್ ಇದೆ. ನಮ್ಮ ಎದುರುಗಡೆನೆ ಅವರು ಮಾಡ್ಕೊಡ್ತಾರೆ. ಇಮಿಡಿಯೇಟ್ ಆಗಿ ಒಂದು 1/2 ಗಂಟೆಲಿ ನಮ್ಗೆ 40 ಕೆಜಿ ಮಾಡ್ಕೊಟ್ಬಿಡ್ತಾರೆ. 15 ರೂಪೀಸ್ ಕೊಡ್ತೀವಿ ಮಾಡ್ಕೊಡೋದಕ್ಕೆ. 1 ಲೀಟರ್ ಎಣ್ಣೆಗೆ 1 ಕೆಜಿ ಇದಕ್ಕೆ 15 ರೂಪೀಸ್. 1 ಕೆಜಿ ಕೊಬ್ಬರಿಗೆ 15 ರೂಪಾಯಿ ಕೊಡ್ತೀವಿ. ತಾವು ಹೇಳಿದಂಗೆ 1 ಕೆಜಿ ಕೊಬ್ಬರಿಗೆ 600 ಗ್ರಾಮ್ ಅನ್ನಷ್ಟು ಅಥವಾ 600 ಮಿಲಿಲೀಟರ್ ಅಷ್ಟು ಎಣ್ಣೆ ಸಿಗುತ್ತೆ. ಎಣ್ಣೆನ ತಗೊಂಡ್ಬಂದು ಮತ್ತೆ ಬಿಸಿಲಲ್ಲಿ ಇಡ್ತೀವಿ, ಒಂದು ವಾರ ಇಡ್ತೀವಿ. ಅದ್ರ ತಿಳಿ ಎಲ್ಲ ಮೇಲ್ ಬರುತ್ತೆ, ಪುನಃ ಫಿಲ್ಟರ್ ಮಾಡ್ಕೊಂಡ್ಬಿಟ್ಟು ಬೇರೆ ನಮ್ದು ಪಾತ್ರೆಗಳಿಗೆ ಮತ್ತೆ ಬಾಟಲ್ಗಳಿಗೆ ಅದನ್ನ ಶೇಖರಣೆ ಮಾಡ್ಕೊಂಡು ಇಟ್ಕೊಳ್ತೀವಿ. ಮನೆಯಲ್ಲಿ ಅಡುಗೆ ಮಾಡ್ಲಿಕ್ಕೆ ಕೊಬ್ಬರಿ ಎಣ್ಣೆನೆ ಬಳಕೆ ಮಾಡ್ಕೊಳ್ತೀವಿ? ಎಲ್ಲದಕ್ಕೂ ಕೊಬ್ಬರಿ ಎಣ್ಣೆನೆ ಯೂಸ್ ಮಾಡ್ತಾ ಇರೋದು ಸರ್. ಇವಾಗ ಹೊರಗಡೆಯಿಂದ ನಾವು ಪ್ಯಾಕೆಟ್ ಆಯಿಲ್ ಯಾವ್ದನ್ನು ತಗೊಂಡ್ ಬರಲ್ಲ, ನಾನು ಅದನ್ನೇ ಯೂಸ್ ಮಾಡ್ತಾ ಇರೋದು. ಮಕ್ಳಿಗಾಗ್ಲಿ ನೆಂಟರು ಬಂದ್ರು ಯಾರಿಗಾದ್ರು ಕೊಡ್ತೀನಿ, ಅವರು ಟೇಸ್ಟ್ ನೋಡ್ಲಿ, ಅವ್ರ ಮನೇಲೂ ಮಾಡ್ಕೊಳ್ಳಿ ಗೊತ್ತಾಗ್ಲಿ ಅಂತಂದ್ಬಿಟ್ಟು ಅವ್ರಿಗೂ ಕೊಡ್ತೀನಿ. ಈ ಹಿಂದೆ ಎಣ್ಣೆನ ಬಳಕೆ ಮಾಡ್ಕೊಳ್ತಿದ್ರಲ್ಲ ಮಾರುಕಟ್ಟೆಯಿಂದ ತಂದಿದ್ದು, ಹೌದು ಹೌದು, ಅದಕ್ಕೆ ಅವ್ರ ಮನೇಲೂ ಮಾಡ್ಕೊಳ್ಳಿ ಗೊತ್ತಾಗ್ಲಿ ಅಂತಂದ್ಬಿಟ್ಟು ಅವ್ರಿಗೂ ಕೊಡ್ತೀನಿ. ಈ ಹಿಂದೆ ಎಣ್ಣೆನ ಬಳಕೆ ಮಾಡ್ಕೊಳ್ತಿದ್ರಲ್ಲ ಮಾರುಕಟ್ಟೆಯಿಂದ ತಂದಿದ್ದು, ಹೌದು ಹೌದು, ಅದಕ್ಕೂ ಇದಕ್ಕೂ ಏನ್ ವ್ಯತ್ಯಾಸವನ್ನ ಕಾಣ್ತದಿರಿ? ಅದು ಎಷ್ಟು ತಗೊಂಡ್ ಬಂದ್ರು ಸಾಲ್ತಾನೂ ಇರ್ಲಿಲ್ಲ, ಮತ್ತೆ ಅದನ್ನ ನಾವು ವೆಸಲ್ ಅಲ್ಲಿ ವಾಶ್ ಮಾಡುವಾಗ ಒಂದು ಅಂಟು ರೂಪದಲ್ಲಿ ಬರ್ತಾ ಇತ್ತು ಸರ್. ಅದು ಅದನ್ನ ನಾವು ಕ್ಲೀನ್ ಮಾಡುವಾಗ ಪುನಃ ಇನ್ನೊಂದ್ಸಲ ನಾನು ಪ್ಯಾಕೆಟ್ ನ ಫುಲ್ ಮಾಡ್ಕೋಬೇಕು ಅಂತಂದಾಗ ಎಷ್ಟೇ ಸೋಪ್ ಹಾಕಿದ್ರು ಕೈಗೇನೆ ಒಂಥರ ಜಿಡ್ಡಿನ ಅಂಶ ಬರ್ತಾ ಇತ್ತು. ಅವಾಗ ನಾನು ತಿಳ್ಕೊಂಡೆ ಏನೋ ಕೆಮಿಕಲ್ಸ್ ಹಾಕಿರ್ಬೋದೇನೋ, ಇಲ್ಲ ಅಂತಂದ್ರೆ ನಮ್ಗೆ 150 to 190 ರೂಪೀಸ್ಗೆ ಇಷ್ಟು ನಮ್ಗೆ ಸಿಗುತ್ತಾ ಆಯಿಲ್ ಅಂತ ನಾನು ತಿಳ್ಕೊಂಡಿದ್ದೆ. ಹಾಗಾಗಿ ಅದನ್ನ ಇವಾಗ ಬಿಟ್ಬಿಟ್ವಿ ಸರ್. ನಮ್ಮ ತೆಂಗಿನ ಹೊರಗಡೆನೆ ಕೊಡ್ತಾನೆ ಇಲ್ಲ ಇವಾಗ, ನಮ್ಮ ಯೂಸ್ಗೆ ನಾವು ತೆಂಗಿನ ಆಯಿಲ್ ಮಾಡ್ಕೊಂಡು ಅದನ್ನ ಯೂಸ್ ಮಾಡ್ತಾ ಇದೀವಿ ಸರ್. ನೋಡಿ, ತೋಟದಲ್ಲಿ ತೆಂಗಿನ ಮರಗಳಿದಾವೆ, ಕಾಯಿ ಸಿಗ್ತಾ ಇದೆ, ಅದ್ರ ಎಣ್ಣೆಯನ್ನ ನೀವು ಬಿಡಿಸ್ಕೊಂಡ್ ಬಂದು ಉಪಯೋಗಿಸ್ಕೊಳ್ತಿದ್ರಿ. ಈ ಒಂದು ವಿಚಾರ ಬೇರೆ ಬೇರೆಯವರು ಹೇಳಿದ್ರು, ಮತ್ತೆ ನೀವು ತಿಳ್ಕೊಂಡಿದ್ರಿ, ಮಾಧ್ಯಮಗಳಲ್ಲೂ ವಿಚಾರ ಪ್ರಸಾರ ಆಗೋದು ಪ್ರಕಟ ಆಗೋದು ಇದನ್ನೆಲ್ಲ ಗಮನಿಸಿದ್ರಿ. ಈಗ ಒಂಥರ ಖುಷಿ ಆಗ್ತದೆ, ನಿಮ್ದೇ ಎಣ್ಣೆಯನ್ನ ನೀವೇ ಬಳಕೆ ಮಾಡ್ಕೊಳ್ತಾ ಇರೋದು, ಅದರಿಂದ ಆಗುತ್ತಿರುವ ಅನುಕೂಲಗಳು. ಗೋಮೂತ್ರವನ್ನ ನೀವು ಇಲ್ಲಿ ಹೂವಿನ ಗಿಡಗಳಿಗೂ ಹಾಕೊಂಡಿದ್ರೆ ಇನ್ನು ನರ್ಸರಿಗೂ ಕಾಫಿಗೂ ಸಿಂಪರಣೆ ಮಾಡ್ಕೊಳ್ತಿದ್ರೆ ಹೇಗೆ? ಹೌದು ಸರ್, ಗೋಮೂತ್ರನ ನಾನು ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಹಸು ಕೊಟ್ಟಿಗೆ ಪಕ್ಕದಲ್ಲೇ ಒಂದು ತೊಟ್ಟಿ ಕಟ್ಕೊಂಡಿದ್ದೀನಿ ಸರ್. ಅದು ವೇಸ್ಟೇ ಆಗ್ತಾ ಇಲ್ಲ, ಅದು ವರ್ಷ ಇಡೀ ಅದು ಕಲೆಕ್ಟ್ ಆಗುತ್ತೆ ಸರ್. ಅದನ್ನ ಡೈಲ್ಯೂಟ್ ಮಾಡ್ಕೊಂಡು ಒಂದು ಡ್ರಮ್ಗೆ 20 liters ಹಾಕೊಂಡು ಸರ್ ಅದನ್ನ ಹೂವಿನ ಗಿಡಕ್ಕಾಗಿರ್ಬೋದು, ಮತ್ತೆ ಮೆಣಸುಗೆ ಇವಾಗ ನಾನು ಯಾವ್ದನ್ನು ಗೊಬ್ಬರಗಳನ್ನ ಹಾಕ್ತಾ ಇಲ್ಲ ಸರ್, ಬರೀ ಇವಾಗ ಇದೆ ಸರ್. ಅದನ್ನ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಮನೆ ಹಿಂದ್ಗಡೆ ಒಂದು ಜೆರೇನಿಯಂ ಅಂತ ಒಂದು ಹೂವಿನ ಗಿಡ ಬಿಟ್ಟು, ಅದು ಯಾವಾಗ್ಲೂ ನನ್ಗೆ ಹೂವನ್ನೇ ಕಾಣ್ತಾ ಇರ್ಲಿಲ್ಲ, ತುಂಬಾ ಹೂ ಬಿಡ್ತಾ ಇದ್ ನಾನು ನೋಡೇ ಇರ್ಲಿಲ್ಲ ಅಂತ ಕಲರ್ಸ್. ಆ ಗೋಮೂತ್ರ ಹಾಕದ್ಮೇಲಿಂದಾನೆ ನನ್ಗೆ ಕಲರ್ಸ್ ಡಿಫ್ರೆನ್ಸ್ ಗೊತ್ತಾಗಿದ್ದು, ಹೂಗಳು ನೋಡಿದ್ದೆ ನಾನು. ಹಾಗಾಗಿ ಅದನ್ನ ಪ್ರತಿಯೊಂದಕ್ಕೂ, ಮತ್ತೆ ಗದ್ದೆಗೂ ಅಷ್ಟೇ ಸರ್, ಬೆಂಕಿ ರೋಗ ಬಂದಿತ್ತು. ಹಾಗಾಗಿ ಬೇರೆಯವರೆಲ್ಲ ಹೇಳಿದ್ರು ಕೆಮಿಕಲ್ಸ್ ಎಲ್ಲ ತಗೊಂಡ್ಬಿಟ್ಟು ಸ್ಪ್ರೇ ಮಾಡು ಅಂತೆಲ್ಲ ಹೇಳಿದ್ರು. ಮತ್ತೆ ನನ್ನ ಮಗನು ಆ ಟೈಮಲ್ಲಿ ಮನೆಯಲ್ಲೇ ಇದ್ದ, ಬೇಡ ಅಂತ ಹೇಳ್ಬಿಟ್ಟು ಸ್ವಲ್ಪ ದೂರ ಮನೆಯಿಂದ ಅಲ್ಲಿ ಗಂಜಲನ ಬಿಂದಿಗೆಲೆ ತಗೊಂಡು ಹೋಗಿ ಅದನ್ನ ನಾವು 2 times ಸ್ಪ್ರೇ ಆಗ್ಲಿಲ್ಲ, ಅದು ಚೆನ್ನಾಗಿ ಇಳುವರಿ ಬಂತು. ಅಲ್ಲಿಂದ ನಾವು ಇವಾಗ ಪ್ರತಿಯೊಂದಕ್ಕೂ ಗಂಜಲ ಉಪಯೋಗಿಸ್ತಾ ಇದೀವಿ. ಒಂದು ಸೊಪ್ಪೆ ತುಂಬಾ ಚಿಗುರುಗಳು ಬಂದಿದೆ, ಹಾಗಾಗಿ ತುಂಬಾ ಯೂಸ್ಫುಲ್ ಸರ್ ಅದು. ಮತ್ತೆ ರೋಗ ಮುಕ್ತ ಆದಂತದ್ದು ತೋಟದಿವಿ ಸರ್. ಅದನ್ನ ನೀರ್ ಹಾಕಿ ಹಾಕೋದು, ಸುಮ್ನೆ ಗಂಜಲ ಜಾಸ್ತಿನೇ ಇದೆಯಲ್ಲ ಸರ್. ಮತ್ತೆ ಅದನ್ನ ನಾವು ಸಪರೇಟ್ ಮಾಡ್ಕೊಳ್ಳುವಾಗ ನೀರ್ ಹಾಕೊಳ್ತೀವಿ. ಇವಾಗ ನಾನು ಅದನ್ನ ಮಿಕ್ಸ್ ಮಾಡುವಾಗ ಗಂಜಲನೇ ಮಾಡ್ಬಿಟ್ಟು ಮಿಕ್ಸ್ ಮಾಡಿರೋದು, ಅದಕ್ಕೆ ಡ್ರೈ ಆದಾಗಲೇ ಪುನಃ ಗಂಜಲ ಹಾಕೊಳ್ತೀವಿ, ಕವರ್ ಮಾಡ್ಬಿಟ್ಟು ಶೇಡ್ ಅಲ್ಲಿ ಇಟ್ಕೊಂಡಿದೀವಿ ಸರ್. ಅದು ಇವಾಗ ಒಂದ್ ಮಳೆ ಬರಲಿ ಅಂತ ವೇಟ್ ಮಾಡ್ತಾ ಇದೀವಿ. ಇನ್ನು ಅನುಕೂಲಗಳು ನಮಗೆ ಕಂಡು ಬಂದೇ ಬರ್ತವೆ. ಖಂಡಿತ ಸರ್, ಖಂಡಿತ. ತಾವು ಮಳೆ ನೀರಿನ ಸಂರಕ್ಷಣೆಯನ್ನ ಕೈಗೊಂಡು ಅದರ ಪರಿಣಾಮವನ್ನ ಕಂಡಿದ್ದೀರಿ, ಅದ್ರ ಬಗ್ಗೆ ಹೇಳಿ ಸರ್. ಅದು ನಮ್ಮ ಮನೆ ಸ್ವಲ್ಪ ಎತ್ತರ ಇರೋದ್ರಿಂದ ವಾಟರ್ ಸೋರ್ಸಸ್ ಸ್ವಲ್ಪ ಕಮ್ಮಿ ಇತ್ತು, ಹಾಗಾಗಿ ಎವ್ರಿ ಇಯರ್ ನಾವು ಎಕ್ಸ್ಟ್ರಾ ಅದಕ್ಕೆ ರಿಂಗು ಹಾಕ್ಸಿದ್ವಿ, ಬುಷ್ ಹಾಕ್ಸಿದ್ವಿ, ಅಂತೂ ಸ್ವಲ್ಪ ಕಮ್ಮಿ. ಯಾವಾಗ್ಲೂ ಜೂನ್ ತನಕ ನೀರ್ ಸಫಿಶಿಯಂಟ್ ಆಗಿ ನಮ್ಗೆ ಸಿಗ್ತಾ ಇರ್ಲಿಲ್ಲ, ಬಾರಿ ತೊಂದರೆ ಪಡ್ತಾ ಇದ್ವಿ. ಒಂದೊಂದ್ಸಲ ಕೆರೆಯಿಂದ ನೀರನ್ನ ನಾವು ಇಲ್ಲಿಗೆ ಡಂಪ್ ಮಾಡ್ಕೊಂಡು ಪಾತ್ರೆ ತೊಳೆದಕ್ಕೆ ಹೂವಿನ ಗಿಡಕ್ಕೆ ಸ್ನಾನನೂ ಸಹ ಮಾಡ್ತಾ ಇದ್ವಿ, ಅಷ್ಟು ಕಷ್ಟದಲ್ಲಿದ್ವಿ. ಆಮೇಲೆ ನಾನು ಯೋಚನೆ ಮಾಡ್ಕೊಂಡೆ, ಯಾತಕ್ಕೆ ಮೇಲಿದ್ ಮಳೆ ನೀರ್ಲಿ ಎಲ್ಲರೂ ಸಂರಕ್ಷಣೆ ಮಾಡ್ತಾ ಇದಾರಲ್ಲ, ಯಾಕೆ ಸುಮ್ನೆ ವೇಸ್ಟ್ ಆಗ್ತಾ ಇದೆ? ಇನ್ಸು 5 feet ಹಾಕಿದ್ದು ಸರ್ ಅದಕ್ಕೆ, ಕಲ್ಲು ಜೆಲ್ಲಿ ಮರಳು ಮತ್ತೆ ಈಜಿಲು, ಅದನ್ನೆಲ್ಲ ಅದು ಮಾಡಿ 1.5 years ಆಗಿದೆ ಸರ್. ನೀರು ಯಥೇಚ್ಛವಾಗಿ ಬೇಸಿಗೆಲೂ ಖರ್ಚಾಗಲ್ಲ ಸರ್. ಮತ್ತೆ ಮಳೆಗಾಲದಲ್ಲಿ ಬರೀ ಮೇಲೆ 1-3 rings ಮಾತ್ರ ನಮ್ಗೆ ಮೇಲ್ ಕಾಣಿಸುತ್ತೆ ಸರ್, ಅಷ್ಟೇನೆ. ಅಷ್ಟೊಂದು ಬಾವಿಲಿ ಸರ್ ಮೊದಲು ಕಷ್ಟ ಆಗ್ತಾ ಇತ್ತು, ತುಂಬಾ ಕಷ್ಟ ಆಗ್ತಾ ಇತ್ತು, ಕೆಳಗಡೆ ಹೋಗ್ತಾಯಿತ್ತು. ಇವಾಗ ಸಾಕಾಗುತ್ತೆ. ನಮ್ಗೆ 25 rings ಹಾಕಿದೀನಿ ಸರ್. ಅಂದ್ರೆ ಎಷ್ಟು ಆಳ ಆದಂಗ ಆಯ್ತು? ಅದು 25 feet ಆಯ್ತಲ್ಲ ಸರ್. ಅದು ಮುಚ್ಚಿದ್ರಾ? ಪೂರ್ಣ ಮುಚ್ಚಿದೀವಿ ಸರ್. ಯಾಕೆಂದ್ರೆ ಮಕ್ಕಳು ಮತ್ತೆ ನಾಯಿಗಳು ಸುತ್ತಮುತ್ತ ಯಾವ್ದಾದ್ರು ಬಿದ್ರೆ ತೊಂದ್ರೆ ಆಗುತ್ತಲ್ಲ, ಪುನಃ ಕೆಳಗಡೆ ಏನಾದ್ರೂ ತೆಗ್ತಾ ಹೋಗ್ತಾ ಇದ್ರೆ ಸರ್ ಪುನಃ ಅದಕ್ಕೆ ಫಿಲ್ ಮಾಡ್ತಾ ಬರ್ತೀವಿ. ಸರಿ ಸರಿ. ಒಂದು ವರ್ಷಕ್ಕೊಂದ್ಸಲ ರಚನೆಗೂ ತುಂಬಾ ಸಲ ತಗೊಂಡ್ ಹೋಗ್ತಾರಲ್ಲ, ಅವ್ರಿಗೂ ಅಲ್ಲಿ ಓಪನ್ ಬಾವಿ ನಾವು ಲೈನ್ ಪಕ್ಕದಲ್ಲೇ ಮಾಡ್ಕೊಟ್ಟಿದೀವಿ. ಒಂದೊಂದ್ಸಲ ಇಲ್ಲೂ ಬಂದು ತಗೊಂಡ್ ಹೋಗ್ತಾರೆ, ತುಂಬಾ ಚೆನ್ನಾಗಿದೆ ರುಚಿ ಅಂತ ಅಂದ್ಬಿಟ್ಟು ಇಲ್ಲಿಂದನೇ ತಗೊಂಡ್ ಹೋಗ್ತಾರೆ ಸರ್. ಎಲ್ಲಾರು ಇದನ್ನ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು ಸರ್. ಅದು ನಿಮ್ಮನ್ನು ನೀವು ಮಾಡ್ಕೋಬಹುದು ತೊಂದರೆ ಇದ್ರೆ ಅಂತ ಅಂದ್ಬಿಟ್ಟು, ಇಲ್ಲ ನಮ್ಗೆ ನೀರ್ ಸೌಕರ್ಯ ಚೆನ್ನಾಗಿದೆ ಅಂತ ಹೇಳ್ತಾರೆ ಸರ್. ನನಗೆ ಇದನ್ನ ನಾನು ಮಾಡ್ಕೊಳ್ತಾ ಇದ್ದೇನೆ, ಕಮ್ಮಿ ಇದ್ರು ಕಮ್ಮಿ ಇಲ್ದಿದ್ರು ನಾನು ಮಾಡ್ಕೊಳ್ತಿದ್ದೆ ಅದನ್ನ. ಎಲ್ಲರೂ ಮನೆ ಕಟ್ಟುವಾಗ ಇದನ್ನ ಮಾಡ್ಕೋಬೇಕು ಅಂತ ನಾನು ಹೇಳೋದು ಸರ್. ಮನೆ ಕಟ್ಟುವಾಗ ಅಂತಲ್ಲ, ಎಲ್ಲರೂ ನೆಸೆಸಿಟಿ ಸರ್. ಅದು ಅವ್ರು ನೀರಿಗೆ ಇರ್ಲಿ ಇಲ್ದೇನೆ ಇರ್ಬೋದು, ಆದ್ರೆ ತುಂಬಾ ಪ್ರಯೋಜನ ಇದೆ ಸರ್ ಇದ್ರಲ್ಲಿ. ಒಳ್ಳೇದೇ, ನಿಮ್ಮ ಅನುಭವಗಳನ್ನ ಹಂಚಿಕೊಂಡ್ರಿ ಅಮ್ಮ, ಧನ್ಯವಾದಗಳು. ಅವರ ಸಂಖ್ಯೆ ನಿಮಗಾಗಿ 9444 834 3349. ಮೂರ್ ನಾಡಿನ ಮೂರ್ತಿ ಪ್ರಸಾದ ಅಲ್ಲ ಗಿಡದ ಲೆಕ್ಕ ಅಂತ ಅನ್ಕೊಂಡು ಹೇಳ್ತಾ ಇದ್ರು. ಒಂದ್ ರೀತಿಯಲ್ಲಿ ಕುತೂಹಲ, ಬೇವಿನ ಹಿಂಡಿಯನ್ನ ತಪ್ಪದೆ ಹಾಕೊಂತ ಬಂದಿದ್ದಾರೆ. ಮೊನ್ನೆ ಅವರು ಮೈಸೂರಿನಿಂದ ಬರ್ತಾ ಇದ್ರು, ಹಾಗೆ ನಾವು ಧ್ವನಿ ಮುದ್ರಣ ಮಾಡ್ಕೊಂಡಿದೀವಿ, ಅವರನ್ನ ಮಾತನಾಡಿಸಿದೀವಿ, ಆಲಿಸ್ಕೊಳ್ಳಿ. ಒಟ್ಟು ಎಷ್ಟು ಎಕರೆ ಏಲಕ್ಕಿ ಹಾಕಿದೆ? ಏಲಕ್ಕಿ ಇಲ್ಲ, ಅದು ಎಕರೆ ಲೆಕ್ಕ ಇಲ್ಲ ನಂದು. ಹಾ, ಗಿಡ ಲೆಕ್ಕ. ಓ, ಗಿಡ ಲೆಕ್ಕ. ಹೌದು. ಎಷ್ಟು ಗಿಡ? ಒಂದು 500-600 ಗಿಡ ಇರ್ಬೋದು. ಹಸುಗಳು ಈಗಲಿಲ್ಲ ನಂದು. ಎಷ್ಟು ತಮ್ದು ವಯಸ್ಸು? ನನಗೆ 71. 71. ಏನು ಆರೋಗ್ಯದ ತೊಂದ್ರೆ ಸ್ವಾಮಿ? ಶೋಕ್ ಆಗಿದೆ. ಬೇವಿನ ಹಿಂಡಿ ತರಕ್ಕಾಗಿ ನಾ ಮೈಸೂರಿಗೆ ಹೋಗಿದ್ದೆ. ಹೌದಾ? ಬೇವಿನ ಹಿಂಡಿ ಯಾವ್ದಕ್ಕೆ? ಅಡಕೆ, ಮೆಣಸು, ಅಡಿಕೆ ಎಲ್ಲದಕ್ಕೆ. ಓಹ್, ಅಡಿಕೆ ಎಷ್ಟಿದೆ ತಮ್ದು? ಪಕ್ಕದಲ್ಲಿ ಹೇಳ್ತೀರಿ? ಹೌದೌದು, ನಾವು ಅಷ್ಟೇ ಕೊಡುದು. ಒಟ್ಟು ಎಷ್ಟೇ ಎಕರೆ ಇದೆ ತಮ್ದು? ಅದೇ ಅಷ್ಟೇ, ಅಷ್ಟೇ ನಂದು ಆದಾಯ, ನಂದು ಅಷ್ಟೇ ಉತ್ಪತ್ತಿ. ಅದ್ರಲ್ಲೇ ನಾನು ಜೀವನ ಮಾಡ್ಬೇಕು. ನನಗೆ ಗಂಡು ಮಕ್ಕಳಿಲ್ಲ, ಎಲ್ಲ ಇದೆ. ಈಗೆಲ್ಲ ಗೊತ್ತಿಗೆ ಬಿಪಿ ಬರ್ತದೆ, ಸ್ಟ್ರೋಕ್ ಬರ್ತದೆ. ಏಲಕ್ಕಿ ಎಷ್ಟು ಸಿಗ್ತಾ ಇದೆ? ಏಲಕ್ಕಿ ಒಂದು 40 kg ಸಿಕ್ಕಿತ್ತು. 40 kg? ಯಾವ್ದು? ನೆಲ್ಲಾಣಿ ಗ್ರೀನ್ ಕೋಲ್ಡ್ ಹಾಕಿ ಹಾಕಿದ್ರಿ? ಕಾಫಿ ಓಲ್ಡ್ ರೋಬಸ್ಟನ. ಓಲ್ಡ್ ರೋಬಸ್ಟನ್ ಉಂಟು, ಸರಕ್ಷಣ ರೋಬಸ್ಟನ್ ಉಂಟು. ಓಹೋಹೋ. ಅಡಿಕೆ ಹಾಕಿ ಎಷ್ಟು ವರ್ಷ ಆಯ್ತು? ಅಡಿಕೆ ಹಾಕಿ 20 years ಆಯ್ತು. 20 years ಆಯ್ತು. ಓಹೋ. ನಾನು ಹೆಚ್ಚಿಗೆ 90-94 ಕ್ವಿಂಟಲ್ ತೆಗಿತಿದ್ದೆ. ಕಳೆದ ವರ್ಷ 65 ಕ್ವಿಂಟಲ್ ಅಷ್ಟೇ ಆಗಿದ್ದು. ಭತ್ತ ಬೆಳಿತೀರಾ ತಾವು? ಭತ್ತ ಬೆಳಿದಿಲ್ಲ, ಭತ್ತದಲ್ಲೇ ಅಡಿಕೆ ಹಾಕಿದ್ರು. ಓಹೋಹೋ, ಸರಿನೇ ಸರಿನೇ. ಇದುವರೆಗೆ ಮೂರ್ತಿ ಪ್ರಸಾದ್ ಅವರು ಏನ್ ಹೇಳಿದ್ರ ಅಂತ ಅನ್ಕೊಂಡು ಆಲಿಸ್ಕೊಂಡ್ರಲ್ಲ. ಮೂರ್ನಾಡಿನ ಮೂರ್ತಿ ಪ್ರಸಾದ್ ಅವರು ಈಗಲೂ ಲವಲವಿಕೆಯಿಂದ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಹೋಗ್ತಿದ್ದಾರೆ. ಕೃಷಿಯಲ್ಲಿ ಅವರಿಗೆ ಆಸಕ್ತಿ ಇದೆ. ಇದುವರೆಗೆ ಕಾರ್ಯಕ್ರಮ ನಾಡು ನಾಡಿ ಬಿತ್ತರವಾಯಿತು. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ವಿಜಯ್ ಅಂಗಡಿ. ಇದು ಪ್ರಸ್ತುತ ಪರಿಸ್ಥಿತಿಗಳ ಅವಲೋಕನ. ರೈತ ಬಾಂಧವರೇ, ಇವತ್ತಿಗೂ ನಿಮ್ಮಂತಹ ಕೃಷಿಕರು ಎಷ್ಟು ಚಂದವಾಗಿ ಕೃಷಿಯನ್ನು ಸ್ವೀಕರಿಸಿಕೊಂಡಿದ್ದೀರಲ್ವಾ? ಇದಕ್ಕೆ ಕಾರಣ ಬಹಳ ಸ್ಪಷ್ಟ. ಹೇಳ್ತಾರೆ ಹಿರಿಯರು, ತತ್ವಜ್ಞಾನಿಗಳು, ಕೃಷಿ ಯಾವಾಗಲೂ ಸತ್ಯವಾದುದು ಅಂತ. ನಾವೇನು ಗೌರವದಿಂದ ಕಾಣ್ತೀವೋ ಅದು ಅಷ್ಟೇ ನಮಗೆ ಗೌರವವನ್ನು ಕೊಡುತ್ತೆ. ನಾವು ಸರಿಯಾಗಿ ಪಾಲ್ಗೊಳ್ಳಿಲ್ಲ ಅಂದರೆ ಅಷ್ಟಕ್ಕಷ್ಟೇ. ಆಮೇಲೆ ಕೃಷಿಯಲ್ಲಿ ಅಷ್ಟು ಒಳ್ಳೆಯದು, ಜೊತೆಗೆ ಚಂದವಾಗಿ ಸಾಗಿದಷ್ಟು ಕೃಷಿ ನಮಗೆ ಒಲಿಯುತ್ತೆ, ಬೆಳೆಸುತ್ತೆ. ರೈತ ಬಾಂಧವರೇ, ಕೃಷಿ ಕೆಲಸಗಳನ್ನು ಮಾಡಲಿಕ್ಕೆ ಯೋಗ ಬೇಕು ಅಂದ್ಕೊಂಡು ಹೇಳೋದಿದೆ. ಕೃಷಿ ಬಗ್ಗೆ ಮಾತಾಡಲಿಕ್ಕೂ ಸಹ ಎಲ್ಲರಿಗೂ ಆಗೋದಿಲ್ಲ. ಎಂಥ ದೊಡ್ಡ ದೊಡ್ಡವರು ಸಹ ಮಾತಾಡ್ತಾರೆ, ಆದರೆ ಆಳಕ್ಕೆ ಹೋಗೋದಿಲ್ಲ, ಅರ್ಥಪೂರ್ಣವಾಗಿಯೂ ಮಾತಾಡಲಿಕ್ಕಾಗೋದಿಲ್ಲ. ಕೃಷಿಕರು ಸಹ ಎಷ್ಟೋ ಸಂದರ್ಭಗಳಲ್ಲಿ ತಮ್ಮ ಅನುಭವಗಳನ್ನು, ವಿಚಾರಗಳನ್ನು ವಿವರವಾಗಿ ಪ್ರಸ್ತಾಪ ಮಾಡಲಿಕ್ಕೆ ಇಷ್ಟಪಡೋದಿಲ್ವೋ ಅಥವಾ ಮಾತುಗಳು ಹೊರಡೋದಿಲ್ವೋ ಅಂತ ಸಾರ್ವಜನಿಕರಿಗೆ ಅನಿಸುತ್ತೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಎಷ್ಟೋ ಜನ ಅನುಭವಿ ಕೃಷಿಕರು ತುಂಬ ಚೆನ್ನಾಗಿ ಮಾತನಾಡ್ತಾರೆ, ಹಾಗೆ ಕೆಲಸಗಳನ್ನು ಮಾಡ್ತಾರೆ. ಮಾಡಬೇಕು, ಮಾತಾಡಬೇಕು, ಆದರೆ ಅತಿ ಆಗಬಾರ್ದಷ್ಟೇ. ಮಾತುಗಳು ಚಂದವಾಗಿದ್ದರೆ, ಮನಮುಟ್ಟೋ ರೀತಿಯಲ್ಲಿ ಇದ್ದರೆ ಜನ ಮತ್ತಷ್ಟು ಮತ್ತಷ್ಟು ಕೇಳಬೇಕಂತ ಕೂತಿರ್ತಾರೆ, ಕಾಯ್ತಿರ್ತಾರೆ ಅಲ್ವಾ? ರೈತ ಬಾಂಧವರೇ, ಶ್ರೋತೃಗಳೇ, ಈಗ ಒಂದು ಹಾಡು ನಿಮಗಾಗಿ. ಕೃಷಿ ಕ್ಷೇತ್ರ ಹೇಗಿದೆ, ಎಂಥದು, ಮತ್ತು ರೈತರು ಈ ಭೂಮಿ ತಾಯಿಯ ಪುತ್ರರಲ್ವ, ರೈತರ ಬಗ್ಗೆ, ಭೂಮಿ ಕಾಯಕದ ಬಗ್ಗೆ ಈ ಹಾಡಿನಲ್ಲಿ ವಿಶೇಷವಾದ ವಿಚಾರಗಳನ್ನು ಸೇರಿಸಲಾಗಿದೆ, ಆಲಿಸಿಕೊಳ್ಳಿ. ಈ ಗೀತೆಯನ್ನು ಹಾಡಿದರೆ ಬಿ ಎ ಗಣೇಶ್ ಮತ್ತು ಸಂಗಡಿಗರು. ರಚನೆ ಡಾಕ್ಟರ್ ವಿಜಯ್ ಅಂಗಡಿ. ಹಳ್ಳಿಗರಿಗೆಲ್ಲ ಆಪದ್ಬಾಂಧವ ಕೃಷಿಯೇ ಜೀವ ಕೃಷಿಯೇ ದೈವ ಕೃಷಿಯೇ ಜೀವಾ ಬಿಡಬೇಡಿ ಬೇಸಾಯವ, ಬಿಡಬೇಡಿ ಬೇಸಾಯವ, ಬಿಡಬೇಡಿ ಬೇಸಾಯವ, ಬಿಡಬೇಡಿ ಬೇಸಾಯವ. ಕೃಷಿಯೇ ಜೀವ, ಕೃಷಿಯೇ ಬೇಸಾಯವ, ಬಿಡಬೇಡಿ ಬೇಸಾಯವ, ಬಿಡಬೇಡಿ ಬೇಸಾಯವ. ಕೃಷಿಯೇ ಜೀವ, ಕೃಷಿಯೇ ದೈವ, ಕೃಷಿಯೇ ಜೀವ, ಕೃಷಿಯೇ ದೈವ. ನಿತ್ಯ ಹಸುರಿನ ಕಾಯಕ ಕೃಷಿ, ನಿತ್ಯ ಹಸುರಿನ ಕಾಯಕ ಕೃಷಿ, ಕಾಯಕ ಕೃಷಿ, ನಿತ್ಯ ಹಸಿರಿನ ಕಾಯಕ ಕೃಷಿ. ಏರಿಳಿತದ ಮಧ್ಯದಲ್ಲೂ ಖುಷಿ, ಏರಿಳಿತದ ಮಧ್ಯದಲ್ಲೂ ಖುಷಿ, ನಿತ್ಯ ಹಸಿರಿನ ಕಾಯಕ ಕೃಷಿ, ನಿತ್ಯ ಹಸಿರಿನ ಕಾಯಕ ಕೃಷಿ. ಏರಿಳಿತದ ಮಧ್ಯದಲ್ಲೂ ಖುಷಿ, ಏರಿಳಿತದ ಮಧ್ಯದಲ್ಲೂ ಖುಷಿ, ಮಾಡಿ ಕೆಲಸಗಳನ್ನು ಬಯಸಿ, ಮಾಡಿ ಕೆಲಸಗಳನ್ನು ಬಯಸಿ, ಮಾಡಿ ಕೆಲಸಗಳನ್ನು ಬಯಸಿ, ಮಾಡಿ ಕೆಲಸಗಳನ್ನು ಬಯಸಿ. ಸಂಕಷ್ಟಗಳನ್ನು ದೂರ ದೂರ ಸರಿಸಿ, ಸಂಕಷ್ಟಗಳನ್ನು ದೂರ ದೂರ ಸರಿಸಿ, ಸಂಕಷ್ಟಗಳನ್ನು ದೂರ ದೂರ ಸರಿಸಿ, ಸಂಕಷ್ಟಗಳನ್ನು ದೂರ ದೂರ ಸರಿಸಿ. ಕೃಷಿಯೇ ಜೀವ, ಕೃಷಿಯೇ ದೈವ, ಕೃಷಿಯೇ ಜೀವ, ಕೃಷಿಯೇ ದೈವ. ಭೂಮಿ ಪುತ್ರರೇ ನೀವೇ ಧೀರರು, ಭೂಮಿ ಪುತ್ರರೇ ನೀವೇ ಧೀರರು, ನಿತ್ಯ ಕಾಯಕದ ವೀರರು, ನಿತ್ಯ ಕಾಯಕದ ವೀರ. ಪುತ್ರರೇ ನೀವೇ ಧೀರರು, ಭೂಮಿ ಪುತ್ರರೇ ನೀವೇ ಧೀರರು, ಭೂಮಿ ಪುತ್ರರೇ ನೀವೇ ಧೀರರು, ನಿತ್ಯ ಕಾಯಕದ ವೀರರು ನೀವೇ, ಆರೋಗ್ಯವಂತರು, ಭೂಮಿ ಪುತ್ರರೇ ನೀವೇ ಧೀರರು, ಕಾಯಕದ ವೀರರು ನೀವೇ, ಆರೋಗ್ಯವಂತರು, ನಿತ್ಯ ಕಾಯಕದ ವೀರರು ನೀವೇ, ಆರೋಗ್ಯವಂತರು, ನೀವೇ ಆರೋಗ್ಯವಂತರು, ಆರೋಗ್ಯವಂತ. ಸಮಾಜಕ್ಕೆ ಅನ್ನದಾತರು, ಸಮಾಜಕ್ಕೆ ಅನ್ನದಾತರು, ಸಮಾಜಕ್ಕೆ ಅನ್ನದಾತರು, ಸಮಾಜಕ್ಕೆ ಅನ್ನದಾತರು. ಕೃಷಿಯೇ ಜೀವ, ಕೃಷಿಯೇ ದೈವ, ಕೃಷಿಯೇ ಜೀವ, ಕೃಷಿಯೇ. ಬೇಸಾಯಗಾರ ಭಾಗ್ಯದಾತ, ಬೇಸಾಯಗಾರ ಭಾಗ್ಯದಾತ, ಭೂಮಾತೆಯ ಕಷ್ಟವಂತ, ಭೂಮಾತೆಯ ಕಷ್ಟವಂತ, ಬೇಸಾಯಗಾರ ಭಾಗ್ಯದಾತ, ಬೇಸಾಯಗಾರ ಭಾಗ್ಯದಾತ. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇರುವ ಕಾಫಿ ಧಾರಣೆ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 14,700 ರೂಪಾಯಿಯಿಂದ 14,900 ರೂಪಾಯಿ, ಅರೇಬಿಕಾ ಚೆರಿ 7,500 ರೂಪಾಯಿಯಿಂದ 7,800 ರೂಪಾಯಿ, ರೋಬೆಸ್ಟಾ ಪಾರ್ಚ್ಮೆಂಟ್ 10,200 ರೂಪಾಯಿಯಿಂದ 10,400 ರೂಪಾಯಿ, ರೋಬೆಸ್ಟಾ ಚೆರಿ 5,250 ರೂಪಾಯಿಯಿಂದ 5,450 ರೂಪಾಯಿ. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ನಾಳಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಕೃಷಿ ಕಳಸ ಕೇಳುವಿರಿ. ಇಲ್ಲಿಗೆ ಇಂದಿನ ರೈತಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಕೇಳಿದಿರಿ. ಇದೊಂದು ಪ್ರಕಟಣೆ. ವಿಧಾನಸಭಾ ಚುನಾವಣೆ ಹಿನ್ನೆಲೆ ಮಾದರಿ ನೀತಿ ಸಂಹಿತೆ ಜಾರಿಯಲ್ಲಿರುವುದರಿಂದ ಜಿಲ್ಲೆಯಲ್ಲಿನ ಹೋಮ್ಸ್ಟೇ, ಹೋಟೆಲ್, ರೆಸಾರ್ಟ್ಗಳಲ್ಲಿ ಚುನಾವಣಾ ಆಯೋಗದ ನಿರ್ದೇಶನದಂತೆ ಈಗ ಹೇಳುವ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸುವುದು ಹಾಗೂ ನೀತಿ ಸಂಹಿತೆ ಉಲ್ಲಂಘನೆಯಾಗದಂತೆ ಎಚ್ಚರ ವಹಿಸುವುದು ಅವಶ್ಯಕವಾಗಿದೆ. ಹೋಮ್ಸ್ಟೇ, ಹೋಟೆಲ್, ರೆಸಾರ್ಟ್ಗಳಿಗೆ ಆಗಮಿಸುವ ಅತಿಥಿಗಳ ವಿವರಗಳನ್ನು ನೋಂದಣಿ ಪುಸ್ತಕದಲ್ಲಿ ಕಡ್ಡಾಯವಾಗಿ ನಮೂದಿಸುವುದು ಹಾಗೂ ಕಡ್ಡಾಯವಾಗಿ ಆಧಾರ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ವೋಟರ್ ಐಡಿ ಇವುಗಳಲ್ಲಿ ಯಾವುದಾದರೂ ಒಂದು ಗುರುತಿನ ದಾಖಲಾತಿಯನ್ನು ಪಡೆಯುವುದು, ಕಡ್ಡಾಯವಾಗಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸುವುದು ಹಾಗೂ ಸಿಸಿಟಿವಿಯ 1 ತಿಂಗಳ ತುಣುಕುಗಳನ್ನು ಸಂಗ್ರಹಿಸುವುದು, ಆಗಮಿಸುವ ಅತಿಥಿಗಳ ವಾಹನದ ವಿವರಗಳನ್ನು ನೋಂದಣಿ ಪುಸ್ತಕದಲ್ಲಿ ಕಡ್ಡಾಯವಾಗಿ ನಮೂದಿಸುವುದು, ಯಾವುದೇ ರೀತಿಯ ರಾಜಕೀಯ ಪ್ರಚಾರಗಳನ್ನು ಮಾಡುವಂತಿಲ್ಲ, ಯಾವುದೇ ಕಾರ್ಯಕ್ರಮಗಳು ರಾಜಕೀಯ ಪ್ರೇರಿತವಾಗಿರಬಾರದು, ಹೋಮ್ಸ್ಟೇ, ಹೋಟೆಲ್, ರೆಸಾರ್ಟ್ಗಳಲ್ಲಿ ಕಾನೂನುಬಾಹಿರ ಚಟುವಟಿಕೆಗಳು ನಡೆಸಬಾರದು. ಜಿಲ್ಲೆಯ ಹೋಮ್ಸ್ಟೇ ಮಾಲೀಕರು ಕಡ್ಡಾಯವಾಗಿ ಪ್ರವಾಸೋದ್ಯಮ ಇಲಾಖೆಯ ಅಂತರ್ಜಾಲ ತಾಣ karnatakatourism.org ಮುಖಾಂತರ ಆನ್ಲೈನ್ ಮೂಲಕ ನೋಂದಣಿ ಮಾಡಿಕೊಳ್ಳುವಂತೆ ಉಪವಿಭಾಗಾಧಿಕಾರಿ ಹಾಗೂ ಉಪನಿರ್ದೇಶಕರು ಪ್ರವಾಸೋದ್ಯಮ ಇಲಾಖೆ ಮಡಿಕೇರಿ ಕೊಡಗು ಜಿಲ್ಲೆ. ಇವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮಡಿಕೇರಿಯ ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಈ ತಿಂಗಳ 11 ಮೇ 14 ತಾರೀಕಿನವರೆಗೆ 29 ದಿನಗಳ ಕಾಲ ನುರಿತ ತರಬೇತುದಾರರಿಂದ ದಿನಕ್ಕೆ 2 ಈಜು ತರಬೇತಿ ಬೇಸಿಗೆ ಶಿಬಿರವನ್ನು ಏರ್ಪಡಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 0822 229 985 ಅಥವಾ ಮೊಬೈಲ್ 9880989987 ಕಚೇರಿ ವೇಳೆಯಲ್ಲಿ ಸಂಪರ್ಕಿಸುವಂತೆ ಸಹಾಯಕ ನಿರ್ದೇಶಕರು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಮಡಿಕೇರಿ ಕೊಡಗು ಜಿಲ್ಲೆ ಇವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಆಕಾಶವಾಣಿ ಮಡಿಕೇರಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜೊಂಪೆ. ಪ್ರಾಯೋಜಕರು ಶ್ರೀ ರಾಜರಾಜೇಶ್ವರಿ ಎಜುಕೇಷನ್ ಟ್ರಸ್ಟ್. ಇದರ ಸ್ಥಾಪಕಾಧ್ಯಕ್ಷರಾದ ದಿವಂಗತ ನಾಟೋಳಂಡ ಚೋಂದಮ್ಮ ದೇವಯ್ಯ ಇವರ ಆಶೀರ್ವಾದದೊಂದಿಗೆ ಆಂಗ್ಲ ಮಾಧ್ಯಮದಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ವಿದ್ಯಾರ್ಜನೆಗೆ ನಿರಂತರವಾಗಿ ಶ್ರಮಿಸುತ್ತಾ ಎಸ್ಎಸ್ಎಲ್ಸಿಯಲ್ಲಿ ಸತತ 12 100% ಫಲಿತಾಂಶ ಪಡೆಯುತ್ತಿರುವ ಗ್ರಾಮೀಣ ಭಾಗದ ಏಕೈಕ ಶಾಲೆ ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆ ಕೊಟ್ಟೂರು ಚೆನ್ನಬಾಣೆ. ಸುದ್ದಿ ಜಂಪೆ ಓದ್ತಾ ಇರೋ ಕಲ್ಲಮುಟ್ಲು ಜಶ್ಮಿ ಚಿಂತು. ಜಂಪೆನೆ ವಿವರ. ಇಂದು ವಿಶ್ವ ಆರೋಗ್ಯ ದಿನ. ಒತ್ತಡದ ಬದುಕಲಿ, ಯಾಂತ್ರಿಕ ಜಂಜಾಟಲಿ, ಆರೋಗ್ಯ ಸಮಸ್ಯೆಗ ಮನುಷ್ಯನ ನಿದ್ದೆಗೆಡಿಸ್ತಾ ಉಂಟು. ಇಂತಹ ಯೋಚನೆಗಳನ್ನು ಹೋಗಲಾಡಿಸುವ ಉದ್ದೇಶದಿಂದ ಉತ್ತಮ ಆರೋಗ್ಯದ ಮಹತ್ವದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದೇ ಇದರ ಉದ್ದೇಶ ಆಗುತ್ತು. ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ, ಕೊಡಗು ಯೂತ್ ರೆಡ್ ಕ್ರಾಸ್, ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಮತ್ತು ಬೋಧಕ ಆಸ್ಪತ್ರೆ, ರಕ್ತನಿಧಿ ಕೇಂದ್ರ ಮಡಿಕೇರಿ ಇವರ ಕೂಡುಕೂಟಲಿ ತಾರೀಕು 12 ಹೊತ್ತಾರೆ 10 1 ರಾಮಮಂದಿರ ಶುಂಠಿಕೊಪ್ಪಲ್ಲಿ ರಕ್ತದಾನ ಶಿಬಿರ ನಡೆದಿದೆ. ರಾಜ್ಯದ ಕಾಡು ಪ್ರಾಣಿಗಳಲ್ಲಿ ಪ್ರಾಣಿಗಳ ಕಳ್ಳಸಾಗಾಣಿಕೆ, ರಕ್ತ ಚಂದನ ತಂದೆ ಸೇರಿದಂತೆ ಕಾಡು ಪ್ರಾಣಿಗಳ ಅಪರಾಧ ಕೃತ್ಯ ಪತ್ತೆಗೆ ಸ್ನೀಪರ್ ನಾಯಿಗಳ ಬಳಕೆಯಾದೆ. ಹರಿಯಾಣದ ರಾಷ್ಟೀಯ ನಾಯಿ ತರಬೇತಿ ಕೇಂದ್ರದಲ್ಲಿ ಕಳೆದ 9 ಕಾಲ ಬೇರೆ ಬೇರೆ ವಿಧಗಳಲ್ಲಿ ತರಬೇತಿ ಪಡೆದ 6 ಜರ್ಮನ್ ಶಫರ್ಡ್ ನಾಯಿಗ ಭಾರತೀಯ ವನ್ಯಜೀವಿ ಸ್ನೀಪರ್ ಶ್ವಾನದಳಕ್ಕೆ ಸೇರ್ಪಡೆಯಾಗಿದ್ದು 4 ನಾಯಿಗ ರಾಜ್ಯದ ಅರಣ್ಯ ಇಲಾಖೆಗೆ ನೇಮಕಗೊಂಡಳು. ಇದರಿಂದ ಹುಲಿ, ಚಿರತೆ, ಚರ್ಮ ಸೇರಿದಂತೆ ಇನ್ನಿತರ ಕಾಡು ಪ್ರಾಣಿಗಳ ವಾಸನೆಯನ್ನು ಗುರುತು ಮಾಡಿಕೊಂಡು ಕೆಲಸ ಹಿಂಗೆ ಮಾಡುತ್ತಿರುವ ನಿಟ್ಟಿನಲ್ಲಿ ಪ್ರತ್ಯೇಕ ತರಬೇತಿ ನೀಡಲಾಗಿದೆ. ಅರಣ್ಯ ಸಂಪತ್ತಿನ ಕಳ್ಳಸಾಗಾಣಿಕೆ ಪತ್ತೆ ಹೆಚ್ಚುವ ನಿಟ್ಟಿನಲ್ಲಿ ಮತ್ತೆ ತಡೆಗಟ್ಟುವಿಕೆಗೆ ಈ ನಾಯಿಗ ನೆರವಾದವೆ. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ನೀಡುವ ಪ್ರತಿಷ್ಠಿತ ಗೌರವ ದತ್ತಿ ಪ್ರಶಸ್ತಿಗೆ ಕೊಡಗು ಜಿಲ್ಲೆನ ಮಹಿಳಾ ಲೇಖಕಿಯರು ಬರೆದು ಪ್ರಕಟಿಸಿದ ಕನ್ನಡ ಭಾಷಣ ಕೃತಿಗಳಿಗೆ ಅರ್ಜಿನ ಕರೆದಳು. 2022-23 ಸಾಲಿಗೆ ಪ್ರಶಸ್ತಿ ಪಡೆಯಕ್ಕೆ ಆಸಕ್ತಿ ಲೇಖಕಿಯರು ತಾವು ರಚಿಸಿದ ಪುಸ್ತಕದ 4 ಪ್ರತಿ ಅರ್ಜಿಯೊಟ್ಟಿಗೆ ಕನ್ನಡ ಸಾಹಿತ್ಯ ಪರಿಷತ್ ಕಚೇರಿಗೆ ತಾರೀಕು 20 ತಲುಪಿಸಕ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಕಡೆಯಿಂದ 2023-24 ಸಾಲಿಗೆ ವಿರಾಜಪೇಟೆ ತಾಲೂಕು ಅರ್ಜಿಗ್ರಾಮಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಲ್ಪಸಂಖ್ಯಾತರ ಮುರಾರ್ಜಿ ದೇಸಾಯಿ ವಸತಿ ಶಾಲೆಗೆ 6 ತರಗತಿಗೆ ಉಚಿತ ಪ್ರವೇಶಕ್ಕೆ ಅರ್ಜಿನ ಕರೆದಳು. ಇದರ ಬಗ್ಗೆ ಜಾಸ್ತಿ ಮಾಹಿತಿಗೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆನ ಜಿಲ್ಲಾಧಿಕಾರಿಯವರನ್ನು ಸಂಪರ್ಕಿಸಕ. ಹಂಗೆ ಸೊಮರ್ಪೇಟೆ ತಾಲೂಕು ಕ್ಯಾತೆಗ್ರಾಮಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ವಸತಿ ಶಾಲೆಗೆ 6 ತರಗತಿಗೆ ಅರ್ಜಿ ಕರೆದಳು. ಜಾಸ್ತಿ ಮಾಹಿತಿಗೆ ಅಲ್ಲಿನ ಪ್ರಾಂಶುಪಾಲರಾದ ಅಬ್ದುಲ್ ಕಲಾಂ ವಸತಿ ಶಾಲೆ ಇವರನ್ನ ಸಂಪರ್ಕಿಸಕ. ಮಡಿಕೇರಿನ ಗೃಹ ರಕ್ಷಕ ದಳದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹಂಗೆ 60 ಮೇಲ್ಪಟ್ಟ ವಿಭಾಗದಲ್ಲಿ ಎಡಿಕೇರಿ ವಿಶಾಲಾಕ್ಷಿಯು ವೆಟರನ್ ಅಥ್ಲೆಟಿಕ್ಸ್ ಫೆಡರೇಷನ್ ಆಫ್ ಇಂಡಿಯಾ ಕೂಡುಕೂಟಲಿ ಕರ್ನಾಟಕ ಮಾಸ್ಟರ್ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ಕಡೆಯಿಂದ ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಏರ್ಪಾಡು ಮಾಡಿದ್ದ 42 ಚಾಂಪಿಯನ್ಶಿಪ್ ಪೈಪೋಟ್ಲಿ 3,000 ನಡಿಗೆಯಲ್ಲಿ ಚಿನ್ನದ ಪದಕ ಮತ್ತು ಲಾಂಗ್ ಜಂಪ್ಲಿ ಕಂಚಿನ ಪದಕನ ಪಡೆದಳು. ಮೈಸೂರು ಕೊಡಗು ಗಡಿಭಾಗದಲ್ಲಿ ವಾಹನಗಳ ತಪಾಸಣಾ ಕೇಂದ್ರಗಳಲ್ಲಿ ಚುನಾವಣಾ ಆಯೋಗದ ಅಧಿಕಾರಿಗಳ ತಂಡ ತಪಾಸಣೆ ನಡೆಸ್ತಾ ಇದ್ದು ಹೊರ ಜಿಲ್ಲೆಗಳಿಂದ ಕೊಡಗು ಜಿಲ್ಲೆಗೆ ಬರ್ತಾ ಇರುವ ರಸ್ತೆ ಸಾರಿಗೆ ಮತ್ತು ಖಾಸಗಿ ಬಸ್ಗಳ ಪ್ರಯಾಣಿಕರ ತಪಾಸಣೆಯಲ್ಲಿ ಕೂಡ ಚುನಾವಣಾ ಅಧಿಕಾರಿಗೆ ನಿಯಮನ ಪಾಲನೆ ಮಾಡ್ತಾ ಇದ್ದು ಚುನಾವಣಾ ಆಯೋಗದ ಮೂಲಕ ವೆಬ್ ಕ್ಯಾಮರಾ ಅಳವಡಿಸಿದ್ದು ನಾಗರಿಕರು ವೆಬ್ಸೈಟ್ ಮೂಲಕ ನೇರ ಆಗಿ ನೋಡಿಕೆ ಅನುವು ಮಾಡಿಕೊಡ್ತಾಳೋ ಆ ನಿಟ್ಟಲ್ಲಿ ಈ ಸಿದ್ಧತೆಗ ನಡೀತಾ ಉಂಟು. ಮಡಿಕೇರಿ ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ತಾರೀಕು 11 ಮೇ 14 29 ಕಾಲ ನುರಿತ ತರಬೇತುದಾರರಿಂದ ಈಜು ತರಬೇತಿ ಶಿಬಿರ ಏರ್ಪಾಡಾಗಿಟ್ಟು ಇದರ ಬಗ್ಗೆ ಜಾಸ್ತಿ ಮಾಹಿತಿಗೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆನ ಸಹಾಯಕ ನಿರ್ದೇಶಕರನ್ನು ಸಂಪರ್ಕಿಸಕ. ತರಬೇತಿ ಶಿಬಿರ ಏರ್ಪಾಡಾಗಿಟ್ಟು ಇದರ ಬಗ್ಗೆ ಜಾಸ್ತಿ ಮಾಹಿತಿಗೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆನ ಸಹಾಯಕ ನಿರ್ದೇಶಕರನ್ನು ಸಂಪರ್ಕಿಸಕ. ವಿಧಾನಸಭಾ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿ ಇರುವುದರಿಂದ ಆಟೋ ರಿಕ್ಷಾ, ಟ್ಯಾಕ್ಸಿ, ಬಸ್ ಹಾಗೆ ಯಾವುದೇ ವಾಹನಗಳ ಮೇಲೆ ಯಾವುದೇ ರಾಜಕೀಯ ವ್ಯಕ್ತಿಗಳ ಭಾವಚಿತ್ರ, ಪಕ್ಷಗಳ ಬಿಂಬಿಸುವ ಬ್ಯಾನರ್, ಭಿತ್ತಿಪತ್ರಗ ಹಾಗೆ ಇತರೆ ಚಿತ್ರಗಳನ್ನು ಪೂರ್ವ ಅನುಮತಿ ಇಲ್ಲದೆ ಪ್ರದರ್ಶಿಸುವಂಗಿಲ್ಲ. ಯಾವುದಾದರೂ ಪ್ರದರ್ಶನದಲ್ಲಿ ಬ್ಯಾನರ್ ಇದ್ದರೆ 24 ತೆಗೆಯಬೇಕು. ತಪ್ಪಿದರೆ ಅಂತಹ ವಾಹನಗಳನ್ನು ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ ಪ್ರಕರಣ ತಿಳಿ ಮುಟ್ಟುಗೋಲು ಹಾಕಲಾದ ತಿಳಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಯು ತಿಳಿಸಳು. ಮತದಾರರ ಶಿಕ್ಷಣ ಮತ್ತು ಸಹಭಾಗಿತ್ವ ಸಮಿತಿ ಕಡೆಯಿಂದ ವಾರಾಂತ್ಯದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಿಯೋಜಿಸಿಕೆ ಸಂಬಂಧಿಸಿದಂಗೆ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ದಂಡಾಧಿಕಾರಿ ಡಾ ಬಿಸಿ ಸತೀಶ್, ಜಿಲ್ಲಾ ಪಂಚಾಯಿತಿ ಸಿಇಒ ಮತ್ತು ಸ್ವೀಪ್ ಸಮಿತಿ ಅಧ್ಯಕ್ಷ ಡಾ ಎಸ್ ಆಕಾಶ್ ಹಂಗೆ ಜಿಲ್ಲೆನ ಬೇರೆ ಬೇರೆ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳ ಉಪಸ್ಥಿತಿಯಲ್ಲಿ ಪೂರ್ವಭಾವಿ ಸಭೆ ನಡೆಯಿತು. ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಮಾತನಾಡಿ, ಈಗಾಗಲೇ ಫಲಪುಷ್ಪ ಪ್ರದರ್ಶನ ಸಂದರ್ಭದಲ್ಲಿ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಮೇ 10ನೇ ತಾರೀಕು ಮತದಾನ ನಡೆದಿದೆ. ಆ ನಿಟ್ಟಿನಲ್ಲಿ ಶೇಕಡಾ 80% ಮತದಾನ ಹೆಚ್ಚಿಸಿಕೆ ಅರಿವನ್ನು ಮೂಡಿಸೋಕು ಅಂತ ಹೇಳಿದ್ರು. ಹಂಗೆ 18 ವರ್ಷ ತುಂಬಿದ ಪ್ರತಿಯೊಬ್ಬರು ಮತದಾನದಲ್ಲಿ ತೊಡಗಿಸಿಕೊಳ್ಳೋಕ್ಕೂ, 18 ವರ್ಷ ತುಂಬಿದಕ್ಕೆ April 11ರವರೆಗೆ ಆನ್ಲೈನ್ ಮತ್ತು ಆಫ್ಲೈನ್ಲಿ ನೋಂದಣಿ ಮಾಡಿಕೆ ಅವಕಾಶ ಉಂಟು. ವೋಟರ್ ಹೆಲ್ಪ್ ಲೈನ್ ಆ್ಯಪ್ ಹಂಗೆ 1950 ಟೋಲ್ ಫ್ರೀ ನಂಬರ್ ಮೂಲಕನು ಹೆಸರನ್ನ ಸೇರಿಸ್ಕೊಳಕ್ಕೆ, ಹಂಗೆ ಗರುಡ ಆ್ಯಪ್ ಮೂಲಕನು ಆನ್ಲೈನ್ಲಿ ಹೆಸರು ಸೇರಿಸಿಕೆ ಅವಕಾಶ ಉಂಟು. ಕಳೆದ 2 ದಿನಗಳಿಂದ ನಾಪಕುಲು ಚೆರಿಯಪರಂಬು ಜನರಲ್ ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ ನಡೀತಾ ಇದ್ದ ಕೊಡವು ಕುಟುಂಬಗಳ ಮಧ್ಯೆ ಹಾಕಿ ಪಂದ್ಯಾಟದಲ್ಲಿ ಕುಪ್ಪಂಡ ಮತ್ತು ಕುಳ್ಳೇಟಿರ ಕುಟುಂಬಗ ಮುಂದಿನ ಸುತ್ತಿಗೆ ಆಯ್ಕೆಯಾಗಳು. ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಂಗೆ ಅಭ್ಯರ್ಥಿಗ ಸ್ವತಂತ್ರ ಸ್ಪರ್ಧಿಗ ಮುದ್ರಣ ವಿದ್ಯುತ್ ಮನಹಂಗೆ ಸಾಮಾಜಿಕ ಮಾಧ್ಯಮಗಳಲ್ಲಿ ವಿಷಯ ಆಧಾರಿತ ಜಾಹೀರಾತು ಪ್ರಕಟಿಸುವವು ಮಾಧ್ಯಮ ದೃಢೀಕರಣ ಮತ್ತು ನಿರ್ವಹಣಾ ಸಮಿತಿಯಿಂದ ಮೊದಲೇ ಪೂರ್ವಾನುಮತಿ ಪಡೆಯುವುದು ಕಡ್ಡಾಯ ತಿಳಿ ಜಿಲ್ಲಾಧಿಕಾರಿಯವರು ತಿಳಿಸಲು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆ, ಕೊಟ್ಟೂರು ಚೇರಂಬಾಣೆ. ಟೂತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಯಾದ ರೇಮಂಡ್ಸ್ ನ ಬ್ಲಾಂಕೆಟ್, ಬೆಡ್ ಶೀಟ್ಸ್, ಡಬಲ್ ಕಾರ್ಪೆಟ್, ಪಿಲ್ಲೋಸ್ ಲಭ್ಯ. ಬ್ರಾಂಡೆಡ್ ಕಂಪನಿಗಳ ಕೈ ಗಡಿಯಾರಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಟೂತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ನಾಪೋಕ್ಲು ಕಕ್ಕುಂದಕಾಡು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ವರ್ಷಾವಧಿ ಜಾತ್ರಾ ಮಹೋತ್ಸವ ಇದೇ ತಾರೀಕು 8ರಿಂದ 10ರವರೆಗೆ ನಡೆಯಲಿದ್ದು, 8ರಂದು ನಾಳೆ ಶನಿವಾರ ಸಂಜೆ ಧ್ವಜಾರೋಹಣ ದೇವರ ಬಲಿ, 9ರಂದು ಭಾನುವಾರ ಮಧ್ಯಾಹ್ನ 12ಗಂಟೆಗೆ ಮಹಾಪೂಜೆ ದೇವರ ಬಲಿ ಪಟ್ಟಣಿ, ಸಂಜೆ 4:30ರಿಂದ ದೇವರ ಉತ್ಸವ ಮೂರ್ತಿ, ಕಾವೇರಿ ನದಿಗೆ ತೆರಳಿ ತೀರ್ಥಸ್ಥಾನ ದರ್ಶನ ಬಲಿ ವಸಂತ ಪೂಜೆ, 10ರಂದು ಸೋಮವಾರ ಬೆಳಿಗ್ಗೆ 7:30ಗಂಟೆಯಿಂದ ಶುದ್ಧ ಕಲಶ ಮಹಾಪೂಜೆ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿ ಕೋರಿದೆ. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಮದುವೆ ಹಾಗೂ ಇನ್ನಿತರ ಸಮಾರಂಭಗಳಿಗೆ ವರ್ಣರಂಜಿತ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ ಇರಿಟ್ಟಿ. ನಿಮ್ಮ ಸಂಭ್ರಮಗಳು ಸಪ್ತ ವರ್ಣಗಳಿಂದ ಕಂಗೊಳಿಸಲಿದೆ. ಸೆಂಚುರಿ ಫ್ಯಾಷನ್ ಸಿಟಿ ರೋಡ್, ಮೈಸೂರು. ಮದುವೆ ಹಾಗೂ ಇನ್ನಿತರ ಸಮಾರಂಭಗಳಿಗೆ ವರ್ಣರಂಜಿತ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ ಇರಿಟ್ಟಿ. ನಿಮ್ಮ ಸಂಭ್ರಮಗಳು ಸಪ್ತ ವರ್ಣಗಳಿಂದ ಕಂಗೊಳಿಸಲಿದೆ. ಸೆಂಚುರಿ ಫ್ಯಾಷನ್ ಸಿಟಿ. ಯುವ ಜನಾಂಗವನ್ನು ಒಲಿಂಪಿಕ್ ಕ್ರೀಡೆಗೆ ತರಬೇತಿಗೊಳಿಸುವ ಉದ್ದೇಶದಿಂದ ಬೆಂಗಳೂರಿನ ಗಾರ್ಡನ್ ಸಿಟಿ ವಿಶ್ವವಿದ್ಯಾಲಯದ ಜೆಸಿಯು ಸ್ಪೋರ್ಟ್ಸ್ ಅಕಾಡೆಮಿಯಲ್ಲಿ ಬಿಎಸ್ಸಿ ಸ್ಪೋರ್ಟ್ಸ್ ಅಂಡ್ ಎಕ್ಸರ್ಸೈಸ್ ಸೈನ್ಸ್ ಹಾಗೂ ಬಿಎ ಟೂರಿಸಂ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಕೋರ್ಸ್ಗಳನ್ನು ಆರಂಭಿಸಿದೆ. ದೇಶದಲ್ಲೇ ಮೊದಲ ಬಾರಿಗೆ ಜಲಕ್ರೀಡೆಗಳಾದ ರೋಯಿಂಗ್, ಕೆನೋಯಿಂಗ್, ಕಯಾಕಿಂಗ್, ಡ್ರ್ಯಾಗನ್ ಬೋಟ್ ಅಲ್ಲದೆ ಫುಟ್ಬಾಲ್, ಕ್ರಿಕೆಟ್, ವಾಲಿಬಾಲ್, ಬ್ಯಾಡ್ಮಿಂಟನ್ ಮ್ಯಾನೇಜ್ಮೆಂಟ್ ಕೋರ್ಸ್ಗಳನ್ನು ಆರಂಭಿಸಿದೆ. ದೇಶದಲ್ಲೇ ಮೊದಲ ಬಾರಿಗೆ ಜಲಕ್ರೀಡೆಗಳಾದ ರೋಯಿಂಗ್, ಕೆನೋಯಿಂಗ್, ಕಯಾಕಿಂಗ್, ಡ್ರ್ಯಾಗನ್ ಬೋಟ್ ಅಲ್ಲದೆ ಫುಟ್ಬಾಲ್, ಕ್ರಿಕೆಟ್, ವಾಲಿಬಾಲ್, ಬ್ಯಾಡ್ಮಿಂಟನ್ ಮುಂತಾದ ಕ್ರೀಡೆಗಳಿಗೆ ತರಬೇತಿ ನೀಡಲಾಗುವುದು. ಜಿಲ್ಲೆಯ ಅರ್ಹ ಅಭ್ಯರ್ಥಿಗಳ ನೈಪುಣ್ಯತೆ ಹಾಗೂ ದೈಹಿಕ ಸಾಮರ್ಥ್ಯ ಆಯ್ಕೆ ಪ್ರಕ್ರಿಯೆ ಇದೇ 8ರಂದು ಶನಿವಾರ ನಾಪೋಕ್ಲು ಜನರಲ್ ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ, 10ರಂದು ಸೋಮವಾರ ಮಡಿಕೇರಿ ರೋಟರಿ ಕ್ಲಬ್ನಲ್ಲಿ, 11ರಂದು ಮಂಗಳವಾರ ವಿರಾಜಪೇಟೆ ರೋಟರಿ ಕ್ಲಬ್ನಲ್ಲಿ ನಡೆಯಲಿದೆ. ಆಸಕ್ತರು ನೇರ ಸಂದರ್ಶನಕ್ಕೆ ಹಾಜರಾಗಬಹುದು. ಹೆಸರು ನೋಂದಾಯಿಸಿಕೊಳ್ಳಲು ಸಂಪರ್ಕಿಸಿ ಮೊಬೈಲ್ 9243755007. ಕೊಡಗಿನ ಹೆಸರಾಂತ ಭಾರತೀ ರೇಡಿಯೋ ಹೌಸ್ ಇದೀಗ ಮಡಿಕೇರಿಯ ಗಣಪತಿ ಸ್ಟ್ರೀಟ್ ನಲ್ಲಿ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಎಲೆಕ್ಟ್ರಾನಿಕ್ಸ್ ಹಾಗೂ ಹೋಮ್ ಅಪ್ಲಯನ್ಸಸ್ ನಿಮಗೆ ಲಭ್ಯ. ಭಾರತೀ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ, ಮೇನ್ ರೋಡ್, ಗುಣಿಕೊಪ್ಪಲು. ಚೇರಂಬಾಣೆ ಬಿಬಾಡಗ ಗ್ರಾಮನ ನಡೋಟಿರ ರಂಜು ಸುಧಾ ದಂಪತಿನ ಕೂಸು ವರ್ಣಿಕಳ ಸುರುಣ ವರ್ಷದ ಹುಟ್ಟಿದ ಹಬ್ಬ ಇಂದು. ವರ್ಣಿಕಾಗೆ ಕುಲದೇವರು ಶ್ರೀ ವೆಂಕಟರಮಣ, ಗ್ರಾಮ ದೇವತೆ ಭಗವತಿ ಹಂಗೆ ಗುರು ಹಿರಿಯರ ಆಶೀರ್ವಾದ ಯಾಗಳು ಇರಲಿತ ಶುಭ ಹಾರೈಸ್ತೋಳೋ. ಅಪ್ಪ ನಡುವಟ್ಟಿರ ರಂಜು, ಅಮ್ಮ ಸುಧಾ, ಅಜ್ಜ ಅಜ್ಜಿ, ನೆಂಟರಿಷ್ಟರು ಬಿಬಾಡಗ ಚೇರಂಬಾಣೆ. ವರ್ಣಿಕಾ, ಹ್ಯಾಪಿ ಬರ್ಡೇ. ರೀ, ಮಕ್ಳು ಎಕ್ಸಾಮ್ ಮುಗೀತು, ಇಬ್ರಿಗೂ ಒಳ್ಳೆ ಸೈಕಲ್ ತೆಕ್ಕೊಡೋಣ. ಆಯ್ತು ಕಣೆ, ವಿರಾಜಪೇಟೆಯ ಅಭಿಲಾಷ್ ಗೆ ಹೋಗೋಣ. ಅಲ್ಲಿ ಸೈಕಲ್ ಗಳ ಬೇಕಾದಷ್ಟು ಸೆಲೆಕ್ಷನ್ ಹಾಗೂ ಕಲೆಕ್ಷನ್ಸ್ ಇದೆ. ರೇಟ್ ಕೂಡ ಕಡಿಮೆ ಇದೆಯಂತೆ. ಬಜಾಜ್ ಫೈನಾನ್ಸ್ ನಿಂದ ಇಎಂಐ ಫೆಸಿಲಿಟಿ ಇದೆ. ಹಾಗಾದ್ರೆ ಇವತ್ತೇ ಹೋಗೋಣ. ಹೀರೋ ಬೈಸಿಕಲ್ಸ್, ಆಥರೈಸ್ಡ್ ಡೀಲರ್, ಅಭಿಲಾಷ್ ಸ್ಟೋರ್, ವಿರಾಜಪೇಟೆ. ಕೇರಳದ ಅತಿ ದೊಡ್ಡ ಫರ್ನಿಚರ್ ಶೋರೂಮ್ ಸುನಿತಾ ಫರ್ನಿಚರ್ ನ ಇರಿಟಿಯ ಉಳಿಯ ಶೋರೂಮ್ ನಲ್ಲಿ ಪ್ರತಿ ಖರೀದಿಯ ಮೇಲೆ 10ರಿಂದ 50% ಡಿಸ್ಕೌಂಟ್ ಪಡೆಯಿರಿ. ನೂತನ ಡಿಸೈನ್ಸ್, ವೆರೈಟಿ ಕಲೆಕ್ಷನ್ಸ್ ಇವೆಲ್ಲವೂ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯಲ್ಲಿ. ಜೊತೆಗೆ ಕರ್ನಾಟಕದಾದ್ಯಂತ ಫ್ರೀ ಹೋಮ್ ಡೆಲಿವರಿ ಕೂಡ ಲಭ್ಯ. ಭೇಟಿ ಕೊಡಿ ಸುನಿತಾ ಫರ್ನಿಚರ್, ಕೊಡಗು ತಲಚೇರಿ ರೋಡ್, ಉಳಿಯಿಲ್ ಇರಿಟ್ಟಿ, ತಾವಕ್ಕರ, ಕಣ್ಣೂರು. ಬಿಟ್ಟಂಗಾಲ ಗ್ರಾಮ ಶ್ರೀ ಪೊನ್ನಿಮನೆ ಅಯ್ಯಪ್ಪ ಬೋಟ ಚಾಮುಂಡಿ ದೇವರು, ತಲಚೇರಿ ರೋಡ್, ಉಳಿಯಿಲ್ ಇರಿಟ್ಟಿ, ತಾವಕ್ಕರ, ಕಣ್ಣೂರು. ಬಿಟ್ಟಂಗಾಲ ಗ್ರಾಮ ಶ್ರೀ ಪೊನ್ನಿಮನೆ ಅಯ್ಯಪ್ಪ ಬೋಟ ಚಾಮುಂಡಿ ದೇವಡ ಕಾಲ್ತ್ರ ನಮ್ಮ ಇದೇ ಎಟ್ಟು ಪಿಂಜ ಒಯ್ಬೋದಂಗ ನಡಪ ಎಟ್ಟಾಂಗ್ ನಾಳೆ ಚೆನ್ನಿಯಚ ಬೈಟ್ ಎಟ್ಟು ಗಂಟೆಗೆ ಭಂಡಾರ ಪೊರಡುವ ಒಟ್ಟರೆ ಗಂಟೆಗೆ ಕೊಟ್ಟಿಪಾಡುವ ಹತ್ತು ಗಂಟೆ ಮೀದ ಜೋಡಿ ತೆರೆ ಕೂಡಲಕ್ಕೆ ಬೋರೆ ಬೋರೆ ತೆರೆ ನಡಪ ಒಯ್ಬೋದಂಗ ನಾರಾಚ ಪಾಲಕ ಒಯ್ಬದು ಗಂಟೆಗೆ ಬೋಟೆ ಚಾಮುಂಡಿ ತೆರೆ ವಿಷ್ಣುಮೂರ್ತಿ ತೆರೆ ನಡಪ ಭಕ್ತಾದಿಯಲ್ಲ ಬಂತು ದೇವಡ ಆಶೀರ್ವಾದ ಪಡೆದು ಉಣಂದು ಪೊನ್ನೀರ ಒಕ್ಕಕಾರ ಕಟ್ಟಣಿತು. ರೀ, ನಮ್ ಈ ಆನಿವರ್ಸರಿಗೆ ನಿಮ್ಗೆ ಹೊಸ ಡ್ರೆಸ್, ಸೂಟ್, ಬ್ಲೇಸರ್ ಪ್ರೆಸೆಂಟ್ ಮಾಡ್ಬೇಕು ಅಂತ ಇದ್ದೀನಿ, ಎಲ್ಲಿ ಪರ್ಚೇಸ್ ಮಾಡೋಣ? ನೀನು ಕೊಡ್ಸೋದಾದ್ರೆ ವಿರಾಜ್ಪೇಟೆಯ ರೇಮಂಡ್ ಶಾಪಿಂಗ್ಲೇ ಕೊಡ್ಸು, ಯಾಕಂದ್ರೆ ಅಲ್ಲಿ ಲೇಟೆಸ್ಟ್ ಡಿಸೈನ್ಸ್ ನ ರೇಮಂಡ್ ಡ್ರೆಸ್ ಅಲ್ಲದೆ ಫ್ಯಾಬ್ರಿಕ್ ಕೂಡ ಇದೆ. ನಮಗ್ ಬೇಕಾದ ರೀತಿಲಿ ಬ್ಲೇಸರ್ ಸೂಟ್ಸ್ ರೆಡಿ ಮಾಡಿ ಅಂದ್ರೆ ಸ್ಟಿಚ್ ಕೂಡ ಮಾಡಿ ಕೊಡ್ತಾರೆ. ಆಗ್ಲಿ, ಅಲ್ಲಿಗೆ ಹೋಗೋಣ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ನಿಧನ ಸುದ್ದಿ. ಮರಗೋಡು ಹೊಸಕೇರಿ ಗ್ರಾಮದ ಕಾಂಗೀರ ದಿವಂಗತ ಶಿವಪ್ಪ ಅವರ ಪತ್ನಿ ಜಾನಕಿ ಅವರು ಇಂದು ನಿಧನರಾದರು. 88 ವರ್ಷ ಪ್ರಾಯದ ಕಾಂಗೀರ ಜಾನಕಿ ತವರುಮನೆ ಕಾಜೂರು ಗ್ರಾಮದ ಬಾರನ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನದ ನಂತರ ಹೊಸಕೇರಿಯಲ್ಲಿರುವ ಸುಗ್ರಹದಲ್ಲಿ ನಡೆಯಲಿದೆ. ಕೊಂಗಣ ಗ್ರಾಮ ಬಿ ಶೆಟ್ಟಿಗೇರಿ ಕಾರಳಾನ ನಾಮೇರ ದೀಪಕ್ರ ಪಪ್ಪ ಮಾಜಿ ಪಟ್ಟಾಳಕಾರ ನಾಮೇರ ದೇವಯ್ಯ ಕಟ್ಟಿ ಅಯ್ಯಂಗ ಇಂದು ಮಜ್ಜಣ 1 ಗಂಟೆಗೆ ಮರಣಪಟ್ಟತ್ತು. ನಾಮೇರ ದೇವಯ್ಯ ಕಟ್ಟಿ ಅಯ್ಯಂಡ ಆಖಿರಿ ಕಾರ್ಯ ನಾಳೆ ಪೊಲಕ 11 ಗಂಟೆಗೆ ಕೊಂಗಣ ಗ್ರಾಮದಲ್ಲುಳ್ಳ ಒಕ್ಕ ತೋಟಗಳತ್ತು ನಡಪ. ಬೇಗೂರು ಗ್ರಾಮತ್ರ ಕುಂದು ಚೇಂದಿರ ಚಿಟ್ಟಿಯಪ್ಪ ಚಿಟ್ಟ ಅಯ್ಯಂಗ ಇಂದು 20 ಮರಣಪಟ್ಟತ್ತು. 44 ಬಯತ್ರ ಕುಂದು ಚೇಂದಿರ ಚಿಟ್ಟಿಯಪ್ಪ ಚಿಟ್ಟ ಅಯ್ಯಂಡ ಆಖಿರಿ ಕಾರ್ಯ ನಾಳೆ ಮಜ್ಜಣ 3 ಗಂಟೆಗೆ ಸ್ವಗ್ರಾಮತ್ಲು ನಡಪ. ನಿಧನ ಸುದ್ದಿ ಕೇಳಿದಿರಿ. ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸೈನ್ಸ್ ಸಿಟಿ. ಸೈನ್ಸ್ ಸಿಟಿ ಅರ್ಪಿಸುತ್ತಿದೆ ಸೈನ್ಸ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾರು ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿನೋಳು ಚೊಟ್ಟಣ ದಿವ್ಯಾ ಪ್ರದೀಪ್. ಮತದಾರಂಗಡ ಶಿಕ್ಷಣ ಪಿಂಜ ಸಹಭಾಗಿತ್ವ ಸಮಿತಿ ರಾಧನೆಲ್ ಮತದಾನಕ್ಕೆ ಸಂಬಂಧಪಟ್ಟನಿಕೆ ವಾರತ ಆಕಿರಿಟ್ಲು ತರಾವರಿ ಕಾರ್ಯಕ್ರಮತ್ನ ಏರ್ಪಾಡು ಮಾಡುವನಿಕೆ ಜಿಲ್ಲೆರ ಬೋರೆ ಬೋರೆ ಸಂಘ ಸಂಸ್ಥೆಯ ಪ್ರತಿನಿಧಿಯಕ್ಕೆ ಜಿಲ್ಲಾಧಿಕಾರಿ ಜಿಲ್ಲಾ ಚುನಾವಣಾಧಿಕಾರಿ ಡಾ ಬಿಸಿ ಸತೀಶ್ ಅಣ್ಣಿಚಿ. ಮಡಿಕೇರಿರ ಜಿಲ್ಲಾಧಿಕಾರಿ ಕಚೇರಿರ ಸಭಾಬಾಡಿಲು ಈ ಸಂಬಂಧಪಟ್ಟನಿಕೆ ನಡೆದ ಸಭೆಯಲ್ಲಿ ತಕ್ಪರಂದಾವು ಸ್ವೀಪ್ ಸಮಿತಿ ರಾಧನೆಲ್ ಇಕ್ಕಾಕಲೆ ಜಾತ